ಟೈಮ್ ಇರುತ್ತೆ, 9 ತಿಂಗಳು, 12 ತಿಂಗಳು, 1 ವರ್ಷ ಅಥವಾ 1.5 ವರ್ಷ ಆದರೂ ನಾವು ಕಾಯಬೇಕಾಗತ್ತೆ. ಅಷ್ಟರೊಳಗೆ ಮುತ್ತು ರೂಪುಗೊಂಡಿದೆ ಅಂತ ಅಂದ್ಕೊಂಡು ನಾವು ಮತ್ತೆ ಚಿಪ್ಪನ್ನು ಓಪನ್ ಮಾಡುವಂತಹದ್ದು. ಸೊ ಇದು ಎರಡು ವ್ಯತ್ಯಾಸ. ನೈಸರ್ಗಿಕವಾಗಿ ಮುತ್ತು ರೂಪುಗೊಳ್ಳೋದು ನೈಸರ್ಗಿಕವಾಗಿ ಫಾರಂ ಆಧಾರಿತ ಕೃಷಿಯಲ್ಲಿ, ಆದರೆ ಆ ಕಿರಿಕಿರಿ ಉಂಟು ಮಾಡುವ ವಸ್ತುವನ್ನು ನಾವು ಕೃತಕವಾಗಿ ಹಾಕ್ತೇವೆ. ಅದೇ ವ್ಯತ್ಯಾಸ. ಅದೇ ವ್ಯತ್ಯಾಸ, ಹೌದು. ಈಗ ನಾವು ಈ ಮುತ್ತು ಕೃಷಿಯನ್ನು ಮಾಡಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಏನೇನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆ, ಸಿದ್ಧತೆಗಳನ್ನು ಏನೇನು ಮಾಡ್ಕೋಬೇಕಾಗುತ್ತೆ? ಹೌದು, ಈಗ ನಿಮ್ಮಲ್ಲಿ ಈಗಾಗಲೇ ಕೃಷಿ ಹೊಂಡಗಳು ಏನಾರಿದ್ರೆ, ಮೀನು ಕೃಷಿಯನ್ನ ಈಗ ಕೈಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಮುತ್ತು ಕೃಷಿಗೆ ಆ ವ್ಯವಸ್ಥೆ ಸಾಕಾಗತ್ತೆ. ಇಲ್ಲ, ನಮ್ಮಲ್ಲಿ ಕೃಷಿ ಹೊಂಡಗಳಿಲ್ಲ, ನಮಗೆ ಬೇಕಾದಷ್ಟು ಜಾಗ ಇದೆ, ತಾರಸಿ ಇದೆ, ಮನೆ ಹಿಂದೆ ಒಂದು ಸ್ವಲ್ಪ ಹಿತ್ತಲಲ್ಲಿ ಜಾಗ ಇದೆ ಅಂತ ಹೇಳಿದ್ರೆ, ನಮ್ಮ ಪ್ಲಾಸ್ಟಿಕ್ ಕ್ರೇಟ್ಗಳು, ನೀರಿನ ಟ್ಯಾಂಕ್ ಕಟ್ ಮಾಡಿರುವಂತಹದ್ದು, ಪ್ಲಾಸ್ಟಿಕ್ ಟಬ್ಗಳು, ಬ್ಯಾರೆಲ್ಗಳು, ಅದನ್ನ ಕಟ್ ಮಾಡಿ ಹಾಕೊಳ್ಳುವಂತಹದ್ದು, ಸೊ ಅವುಗಳಲ್ಲಿ ಕೂಡ ನಾವು ಮುತ್ತು ಕೃಷಿಯನ್ನು ಕೈಗೊಳ್ಳಬಹುದು. ಅಂದ್ರೆ ಎಷ್ಟು ಆಳಕ್ಕೆ ನೀರು ಇರಬೇಕಾಗುತ್ತೆ? ನಾವು ಒಂದು ಸರಿ ಬಾಹ್ಯ ವಸ್ತುವನ್ನ ಹಾಕೋದು ಅಂತ ಹೇಳ್ತೇವಲ್ಲ, ಅದನ್ನ ನಾವು ಇಲ್ಲಿ ಶಸ್ತ್ರಚಿಕಿತ್ಸೆ ಅಂತಾನೇ ಕರಿತೇವೆ. ಅದು ಆದ ನಂತರ ನಾವು ಮತ್ತೆ ಅದನ್ನ ನೀರಿನಲ್ಲಿ ತೇಲಿ ಬಿಡ್ಬೇಕಾಗತ್ತೆ, ಯಾವ್ದನ್ನ ಸಿಂಪಿಗಳನ್ನ. ಅದಕ್ಕೆ 1 ಮೀಟರ್ನಷ್ಟು ನೀರು ಬೇಕಾಗತ್ತೆ ನಮಗೆ, ಅಷ್ಟು 1 ಮೀಟರ್ ಆಳದಷ್ಟು ನೀರು ಬೇಕಾಗತ್ತೆ. ಸೊ ಬ್ಯಾರಲ್ ಕೂಡ 1-1.5 ಮೀಟರ್ ಎತ್ತರದಷ್ಟು ಇದ್ದರೆ ತುಂಬಾ ಒಳ್ಳೆಯದು. ಒಂದು ಮುಖ್ಯವಾಗಿ ನೀರಿನ ಅವಶ್ಯಕತೆ ಇದೆ. ಹೌದು, ಅದು ಕೃಷಿ ಹೊಂಡುಗಳಾಗ್ಬೋದು, ಬೇರೆ ಒಂದು ರೀತಿ ನೀರನ್ನ ಸಂಗ್ರಹಣೆ ಮಾಡುವಂತಹ ಸಂಗ್ರಹಗಳಾಗ್ಬೋದು. ಹೌದು, ಇದ್ರ ಜೊತೆಗೆ ಇನ್ನೇನೇನು ಬೇಕಾಗುತ್ತೆ? ಈಗ ಮೊದಲಿಗೆ ನಮಗೆ ಬೇಕಾಗೋದು ಸಿಂಪಿಗಳು, ಕಪ್ಪೆ ಚಿಪ್ಪುಗಳು. ಅದರಲ್ಲಿ ಇಂತಹ ತಳಿಗಳು ಇಂತವೇನಾದರೂ? ಹೌದು, ನಾವು ಎಲ್ಲಾ ತಳಿಯಲ್ಲಿ ಈಗ ಕ್ಲಾಮ್ಸ್ ಮತ್ತೆ ಬೈವಾಲ್ಸ್ ಅಂತ ಹೇಳ್ತೇವೆ, ಇದೆರಡೂ ಜಾತಿಗಳು ಮುತ್ತನ್ನ ಉತ್ಪಾದನೆ ಮಾಡ್ತವೆ. ಈಗ ನಾವು ಸಿಹಿ ನೀರಲ್ಲಿ ನಮ್ಮ ಫಾರಂ ನಲ್ಲಿ ಮುತ್ತು ಕೃಷಿಯನ್ನ ಮಾಡ್ತೇವೆ, ಅದು ನಾವು ಪಿಂಕ್ಟಾಡಾ ಮ್ಯಾಕ್ಸಿಮಾ ಮತ್ತು ಪಿಂಕ್ಟಾಡಾ ಮಾರ್ಗರೆಟಿಫೆರಾ ಅಂತ ಹೇಳಿ ಎರಡು ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ನಮಗೆ ಇಲ್ಲಿ ಸಿಗೋದಿಲ್ಲ, ಇಲ್ಲಿ ನಮ್ಮ ಕೆರೆಯಲ್ಲಿ ಹೋಗಿ ಹುಡುಕ್ತೇವೆ, ನದಿಯಲ್ಲಿ ಹೋಗಿ ಹುಡುಕ್ತೇವೆ ಅಂತ ಹೇಳಿದ್ರೆ ಸಿಗೋದಿಲ್ಲ. ಈಗ ನೀವು ಮುತ್ತು ಕೃಷಿ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ ಅಂತ ಕೇಳಿದ್ರೆ, ಹೌದು ಆಗ್ತಾ ಇದೆ. ಸದ್ಯಕ್ಕೆ ನಮಗೆ ಎಲ್ಲಿಂದ ಜೀವಿಗಳು ಸಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಂಧ್ರಪ್ರದೇಶ, ಮಹಾರಾಷ್ಟ್ರದ ತೀರ ಪ್ರದೇಶಗಳಿಂದ ಸಪ್ಲೈ ಆಗ್ತಾ ಇದ್ದಾವೆ. ಅಲ್ಲಿ ಅವರು ಅದನ್ನ ಸಾಕಣೆ ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ, ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಸದ್ಯಕ್ಕೆ ಸಪ್ಲೈ ಆಗ್ತಾ ಇದೆ ಅವುಗಳ ಸಿಂಪಿಗಳು. ಅಲ್ಲಿಂದ ತಂದು ನಾವು ಇಲ್ಲಿ ಮುತ್ತು ಕೃಷಿಯನ್ನು ಮಾಡಬೇಕಾಗುತ್ತೆ. ಹೌದು ಹೌದು, ಮಾಡ್ಬೇಕಾಗತ್ತೆ. ಹೌದು, ಹಾಗೆ ನಮಗೆ ಮುತ್ತು ಕೃಷಿಯನ್ನ ನಮ್ಮ ಜಿಕೆವಿಕೆಯಲ್ಲಿ MRS ಅಂತ ಇದೆ, ಅಲ್ಲಿ ಕೂಡ ನಮಗೆ ತರಬೇತಿಯನ್ನ ಕೊಡ್ತಾರೆ. 15 ದಿನದಿಂದ 3-6 ತಿಂಗಳವರೆಗೆ ತರಬೇತಿ ಕೂಡ ಇದೆ. ಅವರು ಈ ಎಲ್ಲ ಟೆಕ್ನಾಲಜಿಗಳನ್ನ, ತಂತ್ರಜ್ಞಾನಗಳನ್ನ ಅವರು ಹೇಳ್ಕೊಡ್ತಾರೆ ನಮಗೆ, ಹೇಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು, ಮತ್ತೆ ಮುತ್ತಿನ ಸಿಂಪಿಗಳನ್ನ ನಾವು ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೇಕು, ಅಥವಾ ಅವರಿಗೆ ಆರ್ಡರ್ ಕೊಟ್ಟರು ಕೂಡ ತರಿಸ್ಕೊಡ್ತಾರೆ. ಅದರ ಜೊತೆ ಈಗ ಖಾಸಗಿಯಾಗಿ ಕೂಡ ತುಂಬಾ ಕಡೆಯಲ್ಲಿ ಮತ್ತು ಕೃಷಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಕೆಲವು ನೀವು ಎಗ್ರಿಮೆಂಟ್ ಆದರೆ ಬೈಬ್ಯಾಕ್ ಸಿಸ್ಟಮ್ ಕೂಡ ಇದೆ ಇವಾಗ ಮತ್ತು ಕೃಷಿಯಲ್ಲಿ. ಮತ್ತೆ ಈಗ ನಾವು ಕಪ್ಪೆ ಚಿಪ್ಪುಗಳನ್ನು ತರ್ತೀವಿ, ಅವನ್ನ ಏನ್ ಮಾಡ್ಬೇಕಾಗುತ್ತೆ ಅಂದ್ಮೇಲೆ? ಈಗ ಮೊದಲಿಗೆ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇದೆಯಾ ಅಂತ ನೋಡಿಕೊಳ್ಳೋದು. ನಿಮ್ಮ ಕೃಷಿ ಹೊಂಡ ಆದ್ರೆ ಕೃಷಿ ಹೊಂಡ ಆಯ್ತು, ನಾನು ಹೇಳಿದೆ ಕ್ರೇಟ್, ಟಬ್, ಬ್ಯಾರೆಲ್ಗಳು, ಏನು ವ್ಯವಸ್ಥೆ ಮಾಡ್ಕೊಳ್ತೀರಾ ಆ ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ತೀರಿ. ನೀವು ಒಂದು ಡಿಸೈಡ್ ಎಷ್ಟು ಮಾಡುದು ಅಂತ ಹೇಳಿ, ಎಷ್ಟು ಕಪ್ಪೆ ಚಿಪ್ಪುಗಳನ್ನ ನಾನು ಪಾಲನೆ ಮಾಡಿ ಎಷ್ಟು ಮಾಡಿದ್ರೆ ಒಳ್ಳೇದು ಅಂತ. ಇಲ್ಲ, ನೀವೊಂದು ಇದು ನಮ್ಮ ಏರಿಯಾಗೆ ಕೊಡಗನ್ನ ತಗೊಳ್ಳೋದಾದ್ರೆ, ನಮ್ಮಲ್ಲಿಗೆ ಮುತ್ತು ಕೃಷಿ ಅನ್ನೋದು ಹೊಸ ಪರಿಕಲ್ಪನೆ. ಹಾಗಾಗಿ ನಾವು ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿ ಪ್ರಯೋಗದ ರೀತಿ ಮಾಡಿ ಏನಿದೆ ಸಾಧಕ ಬಾಧಕಗಳು ಅಂತ ನೋಡ್ಕೊಂಡು ಅದರ ನಂತರ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ಬೋದು. ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂದ್ರೆ ಮಾಡ್ತಾ ಇದ್ದಾರೆ, ಕ್ರಮೇಣವಾಗಿ ಮಾಡ್ಕೊಂಡು. ಹೌದು, 5,000, 10,000, 15,000ದಷ್ಟು ಸಿಂಪಿಗಳನ್ನ ಸಾಕಿ ಮುತ್ತು ಕೃಷಿಯನ್ನ ಕೈಗೊಳ್ಳೋರಿದ್ದಾರೆ. ಈಗಾಗಲೇ ಮುತ್ತು ಕೃಷಿಯನ್ನ ಲಾಭದಾಯಕ ಉದ್ಯಮವಾಗಿ ನಡ್ಕೊಂಡು ಹೋಗೋರು ಇದ್ದಾರೆ. ಉಡುಪಿ ಅಂತಹ ಪ್ರದೇಶದಲ್ಲಿ ಮುತ್ತು ಕೃಷಿಯನ್ನ ನಡೆಸಿ ಉತ್ಪಾದನೆಯಾದ ಮುತ್ತುಗಳ ಆಭರಣ ಮಳಿಗೆಯನ್ನೇ ತೆರೆದಿದ್ದಾರೆ. ಅಂತದೆಲ್ಲ ಆಗ್ತಾ ಇದೆ. ಕೊಡಗಿನ ವಾತಾವರಣಕ್ಕೆ ನಮ್ಮ ಟ್ರಯಲ್ ಲೈನ್ ಎರರ್ ಅಂತ ಹೇಳ್ತಾರೆ, ಪ್ರಾರಂಭ. ಹೌದು, ಅದು ಹೇಗೆ ಮಾಡಬಹುದು ಅಂತ ನೋಡಿಕೊಂಡು 500,000 ಅಷ್ಟ ಲೆಕ್ಕದಲ್ಲಿ ಮಾಡಿ ಪ್ರಾರಂಭದಲ್ಲಿ. ಹೌದು, ಅವಾಗ ನಮಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ, ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ಅನುಭವಗಳು ನಮಗೆ ಆಗೋದ್ರಿಂದ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಬಹುದು. ಕೃಷಿ ಹೊಂಡ ಆದ್ರೂ ಆಗ್ಬೋದು, ಬ್ಯಾರೆಲ್ ಆದ್ರೂ ಆಗ್ಬೋದು, ಟ್ಯಾಂಕ್ ಆದ್ರೂ ಆಗ್ಬೋದು ಅಂತೇಳಿ ಮೊದಲು ನಾವು ಅದನ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಈಗ ನಾವು ಕೊಡಗಿನಲ್ಲಿ ಮಡಿಕೇರಿ ತಾಲೂಕಿನಲ್ಲಿ ಪ್ರಾರಂಭ ಮಾಡೋ ಉದ್ದೇಶವನ್ನ ಇಟ್ಕೊಂಡಿದ್ದೇವೆ. ಅವರಾಗೆ ನಮ್ಮ ಹತ್ರ ಮಾಡ್ಬೇಕು ಅಂತ ಬಂದ ಆಸಕ್ತರಿಗೆ ನಾವು ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ನಮಗೆ ಮಹಾರಾಷ್ಟ್ರದಿಂದ ಸಿಂಪಿಗಳು ಸಪ್ಲೈ ಆಗ್ತಾ ಇದೆ. ಸಾಧಾರಣವಾಗಿ ಎರಡು ವರ್ಷ ದಾಟಿದ ಸಿಂಪಿಗಳನ್ನ ನಾವು ಮುತ್ತಿನ ಉತ್ಪಾದನೆಗಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಎರಡು ವರ್ಷದನ್ನ ನಾವು ತರ್ತಾ ಇದ್ದೇವೆ. ನಮ್ಮಲ್ಲಿ ಒಂದು 8,000-10,000 ಡಿಮ್ಯಾಂಡ್ ಇದ್ರೆ ಒಂದು ಕಪ್ಪೆ ಚಿಪ್ಪನ್ನ 28 ರೂಪಾಯಿಗೆ ನಮಗೆ ಸಪ್ಲೈ ಮಾಡ್ತಾರೆ. ಇಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿದ್ರೆ 35 ರೂಪಾಯಿ ಒಂದು ಕಪ್ಪೆ ಚಿಪ್ಪಿಗೆ ಅವರು ನಮಗೆ ಚಾರ್ಜ್ ಮಾಡ್ತಾರೆ. ಅಂದ್ರೆ ಈಗ ಕಪ್ಪೆ ಚಿಪ್ಪುಗಳನ್ನ ನಾವು ತರ್ತೀವಿ, ತಂದು 1 ಮೀಟರ್ ಆಳದ ನೀರಿನಲ್ಲಿ ಬಿಡಬೇಕು ಅಂತ ತಾವ್ ಹೇಳಿದ್ರಿ. ಹಾಗೆ ಬಿಡೋದಲ್ಲ ಸರ್, ಈಗ ಫಸ್ಟ್ ನಾವು ಸಿಂಪಿಗಳನ್ನ ತಂದಾಗ 1-2 ದಿನ ನೀರಿನಲ್ಲಿ ಇಲ್ಲದೆಯೂ ಕೂಡ ಅದು ಇರ್ತವೆ, ತೊಂದರೆ ಇಲ್ಲ. ತಂದ ನಂತರ ಮೊದಲಿಗೆ ಏನ್ ಮಾಡ್ತೇವೆ, ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವ ಕಾರಣ ಹೊಂದ್ಕೋಬೇಕು. ಹೌದು, ಅದನ್ನ ಒಂದು ಸಣ್ಣ ಒಂದು 1/2 ಅಡಿ ನೀರಿನ ಒಂದು ವಿಶಾಲವಾದ ಪ್ರದೇಶದಲ್ಲಿ ನಾವು ಅದನ್ನ ಶೇಖರಣೆ ಮಾಡುವುದು. ಒಂದು ಟಾರ್ಫಲಿನ್ ಹಾಕಿ ಸುತ್ತ ಇಟ್ಟಿಗೆ ಇಟ್ಟು 1.5 ಅಡಿ 1/2 ಅಡಿ ನೀರಿದ್ರೂ ಓಕೆ, ಸಾಕಾಗತ್ತೆ. 1 ದಿನ ಆ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ನಾ ಹೇಳಿದೆಲ್ಲ ಶಸ್ತ್ರಚಿಕಿತ್ಸೆ ಅದನ್ನ ನಾವು ಮಾಡ್ಕೊಳ್ತೇವೆ. ಅಲ್ಲೇ ಮಾಡ್ಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಅದಕ್ಕಾಗಿ 1-2 ಸಣ್ಣ ಪುಟ್ಟ ಇನ್ಸ್ಟ್ರೂಮೆಂಟ್ ಗಳು ಇರ್ತವೆ. ನಾವೇ ಬಲತ್ಕಾರವಾಗಿ ಉದ್ದೇಶಪೂರ್ವಕವಾಗಿ ಆ ಕಪ್ಪೆ ಚಿಪ್ಪಿನ ಬಾಯಿಯನ್ನ ಓಪನ್ ಮಾಡುವಂತ, ಅಂದ್ರೆ 2 ಬಾಗಿಲು ಇರ್ತಾವಲ್ಲ, ಅವು ಕ್ಲೋಸ್ ಮಾಡಿರ್ತವೆ. ಕಪ್ಪೆ ಚಿಪ್ಪು ಯಾವಾಗ ತನ್ನ ಬಾಯನ್ನ ಓಪನ್ ಮಾಡ್ತದೆ ಅಂತ ಹೇಳಿದ್ರೆ ಬರೀ ಫೀಡಿಂಗ್ ಗೆ ಮಾತ್ರ. ನಾ ಹೇಳಿದ್ದೆ ನೀರನ್ನು ಸೋಸುವಿಕೆ ಮೂಲಕ ಆಹಾರ ತಗೊಳ್ತದೆ ಅಂತ ಹೇಳ್ತೇವೆ. ಹೌದು ಹೌದು, ನಾವಿಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನ ಓಪನ್ ಮಾಡಿ ಒಂದು ಮರದ ಬೆಣೆ ಏನಾದ್ರ ಮಧ್ಯದಲ್ಲಿಟ್ಟು ಓಪನ್ ಆದ್ಮೇಲೆ ಕಿರಿಕಿರಿ ಉಂಟು ಮಾಡುವ ವಸ್ತುವನ್ನ ಅದರೊಳಗೆ ಹಾಕೋದು. ಏನಿದು ಕಿರಿಕಿರಿ ಉಂಟು ಮಾಡುವ ವಸ್ತು ಅಂತ ಅನ್ನಿಸ್ಬೋದು. ನಿಮಗೆ ಯಾವ ಆಕಾರದ ಮುತ್ತು ಬೇಕು ಆಕಾರದ ಮಣಿಯನ್ನ ನೀವು ಒಳಗೆ ಹಾಕಬಹುದು. ಅಂದ್ರೆ ಅಷ್ಟು ಮಣಿ ಹಾಕುವಂತ ವಿಸ್ತಾರವಾಗಿರುತ್ತೆ ಅದು? ಬಾಯಿ ದೊಡ್ಡದು ಹಾಕೋದಿಲ್ಲ, ನೀವು ಸಣ್ಣ ಒಂದು ಅದರ ಇಮೇಜ್ ಅನ್ನ ಹಾಕೋದಷ್ಟೇ. ಒಂದು ಸಣ್ಣ ಒಂದು ಮರಳಿನ ಕಣ, ಮರಳಿನ ಕಣ ಸಣ್ಣ ತೆಳ್ಳಗಿನ ಒಂದು ಇಮೇಜ್ ಅನ್ನ ನೀವು ಅಲ್ಲಿಗೆ ಹಾಕ್ತೀರಾ ಅಷ್ಟೇ. ಈ ಲೇಯರ್ ಮೇಲೆ ಲೇಯರ್ ಆಗ್ತಾ ಆಗ್ತಾ ಆಗ್ತಾ ಆ ಇಮೇಜಿನ ರೂಪವನ್ನೇ ಅದು. ನಿಮಗೆ ಗಣೇಶನ ರೂಪ ಬೇಕಾ, ಗಣೇಶನ ರೂಪ, ಯಾವುದೋ ಒಂದು ತ್ರಿಶೂಲದ್ದು ಡಮರುದು ಆ ಒಂದು ಶೇಪ್ ಅಲ್ಲಿರುವ ಬೀಡ್ ಮಣಿಯನ್ನ ನಾವು ಹಾಕೋದು. ಇದು ಸ್ವಲ್ಪ ಕಾಸ್ಟ್ಲಿ ಆಗತ್ತೆ, ಮತ್ತೆ ಇದು ರೂಪುಗೊಳ್ಳಕ್ಕೆ ತಗೊಳ್ಳುವ ಟೈಮ್ ಕೂಡ ಸ್ವಲ್ಪ ಜಾಸ್ತಿ. ಎಷ್ಟಾಗಬಹುದು ಅಂತ? 18 ತಿಂಗಳು ತಗೊಳ್ತದೆ. ಓಹೋ, 1.5 ವರ್ಷ. ಹೌದು ಹೌದು, ತಗೊಳ್ಳುತ್ತೆ. ಆದ್ರೆ ಸಾಮಾನ್ಯವಾದ ಮುತ್ತಾದ್ರೆ ನಿಮಗೆ ಬೇಡ, ನಮಗೆ ಈ ಶೇಪ್ ಬೇಡ, ನನಗೆ ಒಂದು ಮಣಿ ರೀತಿಯ ಮುತ್ತು ಸಾಕು ಅಂತ ಹೇಳಿದ್ರೆ, ಕಪ್ಪೆ ಚಿಪ್ಪಿನ ಚಿಪ್ ಇದೆಯಲ್ಲ, ಒಂದು ಸತಿ ಮುತ್ತಾದ್ಮೇಲೆ ಚಿಪ್ಪು ನಮಗೆ ಸಿಗ್ತಾ ಇರ್ತದೆ, ಅದರನ್ನೇ ಪುಡಿ ಮಾಡಿ ಅದರ ಒಂದು ಪೀಸ್ ಅನ್ನ ಇದರೊಳಗೆ ಹಾಕ್ತಾರೆ. ಕಪ್ಪೆ ಚಿಪ್ಪಿನ ಪೀಸ್ ಅನ್ನೇ ಹಾಕೋದು, ಪುಡಿ ಮಾಡಿ ಅದರ ಒಂದು ಪೀಸ್ ಅನ್ನ ಇದರ ದೇಹದೊಳಗೆ ಹಾಕೋದು. ಅದೇ ಅದಕ್ಕೆ ಕಿರಿಕಿರಿ ಮಾಡ್ತಾ ಹೋಗುತ್ತೆ. ನಿಮಗೆ ಈ ಲೇಯರ್ಗಳು ಹೇಳಿದೆಲ್ಲ ನಾನು, ನೆಕ್ರೆ ಲೇಯರ್ ಅಂತ, ಅದು ಎಷ್ಟು ಗುಣಮಟ್ಟದಾಗಿರತ್ತೆ, ಅದು ಎಷ್ಟು ಲೇಯರ್ ಅನ್ನ ಪದರವನ್ನ ಆ ಕಿರಿಕಿರಿ ಮಾಡುವ ವಸ್ತುವಿನ ಮೇಲೆ ಬಿಡ್ತಾ ಹೋಗುತ್ತೆ, ಅಷ್ಟು ಚಂದದ ಮುತ್ತು ರೂಪುಗೊಳ್ಳುತ್ತೆ ಅಂತ ಹೇಳಿ. ಆಯ್ತು, ನಾವೀಗ ಅದ್ರ ಬಾಯನ್ನ ಓಪನ್ ಮಾಡಿ ಆಯ್ತು, ಬಾಹ್ಯ ವಸ್ತುವನ್ನ ಅದಕ್ಕೆ ತುರುಕಿಸಿ ಆಯ್ತು, ಶಸ್ತ್ರಚಿಕಿತ್ಸೆ ಮಾಡಿದ್ದೆ ಆಯ್ತು, ಈಗ ಹೋಗಿ ನೀರಿಗೆ ಬಿಡುವುದಾ ಹೇಳಿದ್ರೆ ಅಲ್ಲ. ಇದು ನಮಗೆ ಹೇಗೆ ಒಂದು ಆಪರೇಷನ್ ಆಗುತ್ತೋ ಹಾಗೆ ಅದಕ್ಕೂ ಕೂಡ ಆಗಿರುತ್ತೆ, ನೋವಾಗಿರುತ್ತೆ. ನಾವೇನಾದ್ರೂ ಅದನ್ನ ಮಿಸ್ ಹ್ಯಾಂಡಲಿಂಗ್ ಮಾಡಿದ್ರೆ, ಶಸ್ತ್ರಚಿಕಿತ್ಸೆ ಮಾಡ್ತಾ ಇರ್ಬೇಕಾದ್ರೂ ಸಾಯ್ಬಹುದು ಅದು. ಅದು ನೀರಿಗೆ ಬಿಟ್ಟ ತಕ್ಷಣ ಅದು ಅಲ್ಲಿಗೆ ಹೊಂದಾಣಿಕೆ ಮಾಡಿಕೊಳ್ಳಕ್ಕೆ ಆಗದೇನೆ ಸಾಯ್ಬಹುದು. ಹಾಗಾಗಿ ನಾನಾಗ್ಲೇ ಹೇಳಿದೆ, ಒಂದು ಟಾರ್ಫಲಿನ್ ಹಾಕಿ ಸುತ್ತ ಇಟ್ಟಿಗೆ ಇಟ್ಟು 1/2 ಅಡಿಯಷ್ಟು ನೀರು ನಿಲ್ಲಿಸಿ ಸ್ವಲ್ಪ ವಿಶಾಲವಾದ ಪ್ರದೇಶವನ್ನು ಬಿಟ್ಕೊಳ್ಳಿ ಅಂತ ಹೇಳಿ ಅಲ್ಲಿ ನಾವು 2 ದಿನದವರೆಗೆ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಳ್ತೇವೆ. ಆಗ ನಾವು ಮೆಂಥಾಲ್ ನೀರನ್ನ ಚಿಮುಕಿಸ್ತೇವೆ ಮತ್ತೆ ಆಂಟಿಬಯೋಟಿಕ್ ಕೊಡ್ತೇವೆ. ಈಗ ನಮ್ಗೆ ಏನಾದ್ರು ಗಾಯ ಆದ್ರೆ ನಮ್ಗೆ ಬೇಗ ಕ್ಯೂರ್ ಆಗ್ಲಿ ಅಂತ ಒಂದು ಆಂಟಿಬಯೋಟಿಕ್ ಕೊಟ್ಟಿರ್ತಾರೆ. ಎಂತ ಆಂಟಿಬಯೋಟಿಕ್ ಹಾಕೋದಂದ್ರೆ, ನಾವು ತಗೊಳ್ಳುವ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಅನ್ನೇ ಪುಡಿ ಮಾಡಿ ಹಾಕೋದಷ್ಟೇ, ಅದು ಸಹ ಇದು ಮಾಡೋದು. ಹಾಗೆ ನಾವು 1-2 ದಿನ ನೋಡಿದ ನಂತರ ಈ ಬೇರೆ ಟಬ್ ಅಥವಾ ಕೊಳ ಅಂತ ಏನ್ ಹೇಳ್ತೀರಾ ಅದಕ್ಕೆ ನಾವು ಶಿಫ್ಟ್ ಮಾಡುವಂತಹದ್ದು. ಮೊದಲೀಗ 2 ದಿನ ಆದ್ಮೇಲೆ ನಮಗೆ ಕಪ್ಪೆ ಚಿಪ್ಪುಗಳೆಲ್ಲ ಉಳಿದಿವೆ, ಚೆನ್ನಾಗಿದ್ದಾವೆ ಅಂತ ಆದ್ಮೇಲೆ ನಾವೇನ್ ಮಾಡ್ತೇವೆ, ಒಂದು ಕೋಲ್ ತಗೊಂಡು ಅಥವಾ ಮೆಶ್ ಕೂಡ ಬರುತ್ತೆ, ಆ ಮೆಶಿನಲ್ಲಿ ಪಾಕೆಟ್ ಇರುತ್ತೆ, ಆ ಪಾಕೆಟ್ ಒಳಗೆ ಆ ಚಿಪ್ಪುಗಳನ್ನ ಸೇರಿಸ್ಬಿಡೋದು. ಆ ಚಿಪ್ಪಿನ ಬಾಯಿ ಮೇಲ್ಭಾಗಕ್ಕೆ ಬರುವ ಹಾಗೆ ಆ ಮೆಷಿನಲ್ಲಿ ಇರುವ ಪಾಕೆಟ್ ಒಳಗೆ ಚಿಪ್ಪುಗಳನ್ನ ಇಟ್ಬಿಟ್ಟು ನಮ್ಮ ಕೃಷಿ ಹೊಂಡನೋ ಅಥವಾ ಟಬ್ಬೋ ನಾವೇನು ಆಯ್ಕೆ ಮಾಡಿದೀವಿ ಅದಕ್ಕೆ ಕಟ್ಟಿ ತೂಗಿಬಿಡೋದು ನೀರು ಒಳಗಡೆ, 1 ಅಡಿ ನೀರು ತೂಗಿಬಿಡುವಂತಹದ್ದು. ಇಲ್ಲ ಅಂತ ಹೇಳಿದ್ರೆ ಒಂದು ಕೋಲು ತಗೊಂಡು ಅದಕ್ಕೆ ಆ ಚಿಪ್ಪುಗಳನ್ನು ನಾವು ಸುತ್ತ ಕಟ್ಟಿ ಬಿಡ್ತೇವೆ, ಕಟ್ಟಿ ಅದಲ್ಲೇ ಸೆಟಲ್ ಆಗ್ತದೆ. ಸ್ವಲ್ಪ ಟೈಮ್ ಆದ್ಮೇಲೆ ಆ ಕೋಲಿಗೆ ಸೆಟಲ್ ಆಗುತ್ತೆ, ಚೆನ್ನಾಗಿ ಆ ಚಿಪ್ಪುಗಳನ್ನ ಕಟ್ಟಿ ನೀರೊಳಗೆ ತೇಲಿ ಬಿಡೋದು, ಆ ಕೋಲನ್ನ ನೀರೊಳಗೆ ಮುಳುಗಿಸಿ ಬಿಡೋದು ಅಷ್ಟೇ. 1 ಮೀಟರ್ ನೀರಿನ ಆಳದಲ್ಲಿ ಹೀಗೆ ಚಿಪ್ಪುಗಳನ್ನ ಕಟ್ಟಿದ ಕೋಲನ್ನು ಮುಳುಗಿಸಿ ಬಿಡುವಂತಹದ್ದು. ಕೋಲಿಗೆ ಏನಾದ್ರೂ ಕಟ್ಟಬೇಕಾಗತ್ತ ನಾವು ದಾರದಲ್ಲಿ? ಚಿಪ್ಪನ್ನ ಕಟ್ಟಬೇಕು, ದಾರದಲ್ಲಿ ನಾವು ಕಟ್ಕೊಂಡು ಹೋಗ್ತೇವೆ, ಅದಾದ್ಮೇಲೆ ಆ ಚಿಪ್ಪೆ ಅಂಟಿಕೊಳ್ಳುತ್ತೆ ಕೋಲಿಗೆ ಅಂಟಿಕೊಳ್ಳುತ್ತೆ. ಹೀಗೆ ಮಾಡಿ ಬಿಟ್ರೆ ಸಾಕ ಅಂತ ಹೇಳಿದ್ರೆ ಅಂದ್ರೆ ಕೋಲನ್ನ ತೇಲಿ ಬಿಡಬಹುದ? ಇಲ್ಲ, ಅದು ಮುಳುಗುತ್ತೆ, ಭಾರ ಇರುತ್ತಲ್ಲ. ನಾವು ಒಂದು ಚಿಪ್ಪನ್ನ ಕಟ್ಟುವುದಿಲ್ಲ, ಕೋಲಿನ ಸುತ್ತ ಒಂದು 15 ಉದ್ದವಾಗಿ ಒಂದು ಅಡಿ ಕೋಲ್ ಅಂತ ಹೇಳಿದ್ರೆ ಸುತ್ತಲೂ, ಹೌದು, ಮುಳುಗಿರುತ್ತೆ, ಗೆಜ್ಜೆ ತರ ಸುತ್ತಲೂ ಅದನ್ನ ಸುತ್ತಿ ಬಿಡ್ತೇವೆ ನಾವು, ಭಾರ ಇರುತ್ತಲ್ಲ, ಮುಳುಗ ಹೋಗತ್ತೆ. ಇಲ್ಲ ಅಂದ್ರೆ ಮೆಶ್ ಬರುತ್ತೆ, ಬಲಭಾಗದಲ್ಲ ಇದು, ಎಡಭಾಗದಲ್ಲ ಇದು, ಪಾಕೆಟ್ ಇರುವಂತಹ ಮೆಶ್ ಬರುತ್ತೆ. ಆ ಮೆಶ್ ಅನ್ನ ಒಂದು ಉದ್ದದ ಬಡಿಗೆ ಅಥವಾ ದೋಣಿಗೆ ಕಟ್ಟಿ ಕೃಷಿ ಹೊಂಡ ಅಥವಾ ಟಬ್ಬಿನ ಒಳಗಡೆ ಆ ಮೆಶ್ ಅನ್ನ ನೀರಿನಲ್ಲಿ ತೇಲಿ ಬಿಡುವಂತಹದ್ದು. ಇಷ್ಟು ಸಾಕ ಅಂತ ಹೇಳಿದ್ರೆ ಇಲ್ಲ, ತುಂಬಾ ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ನಾವೀಗ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಆಯ್ತು, ಬಾಹ್ಯಕಣವನ್ನ ಸೇರಿಸಿ ಆಯ್ತು, ಮೆಂಥಾಲ್ ನೀರನ್ನ ಚಿಮ್ಕಿಸಿ ಆಯ್ತು, ಆಂಟಿಬಯೋಟಿಕ್ ಕೂಡ ಕೊಟ್ಟಿದ್ದೇವೆ, ಆದ್ರೂ ಕೆಲವೊಂದ್ಸರಿ ಕೆಲವೊಂದು ಕಪ್ಪೆ ಚಿಪ್ಪುಗಳು 1-2 ತಿಂಗಳ ಅವಧಿಯಲ್ಲಿ ಸಾಯಬಹುದು. ಸಾಯುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರ್ಮನೆಂಟ್ ಆಗಿ ಕಪ್ಪೆ ಚಿಪ್ಪಿನ ಬಾಯಿ ಓಪನ್ ಆಗಿಯೇ ಇರ್ತದೆ. ಸತ್ತೋಯ್ತು ಅಂತ ಹೇಳಿದ್ರೆ ಬಾಯಿ ಓಪನ್ ಆಗಿರತ್ತೆ. ಇಲ್ಲ ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು, ತೆಗಿಯೋದು ಹಾಕೋದು, ತೆಗಿಯೋದು ಹಾಕೋದು ಮಾಡ್ತಾ ಇರುತ್ತೆ ಕಪ್ಪೆ ಚಿಪ್ಪು. ಯಾವಾಗ ಫೀಡಿಂಗ್ ಮಾಡುವ ಸಂದರ್ಭದಲ್ಲಿ ಸತ್ತಿದೆ ಅಂದಾಗ ಕಂಪ್ಲೀಟ್ ಓಪನ್ ಆಗಿ ಇರ್ತದೆ. ಅಂತಹ ಚಿಪ್ಪನ್ನ ನಾವು ನೀರಿನಿಂದ ತೆಗಿಲೇಬೇಕು, ಇಲ್ದಿದ್ರೆ ರೆಡ್ ವರ್ಮ್ ಅಂತ ಹೇಳುವ ಹುಳುಗಳು ಬಂದು ಬೇರೆ ಎಲ್ಲ ಕಪ್ಪೆ ಚಿಪ್ಪುಗಳನ್ನು ಸಾಯಿಸುತ್ತೆ. ಇದೊಂದು ಮೊದಲ 2 ತಿಂಗಳು ನಾವು ತುಂಬಾ ಗಮನದಲ್ಲಿ ಇಟ್ಕೊಂಡು ನಿರ್ವಹಿಸಬೇಕಾದ ಕೆಲಸ ಏನಂದ್ರೆ, ಕಪ್ಪೆ ಚಿಪ್ಪು ಬಾಯಿ ಕಂಪ್ಲೀಟ್ ಓಪನ್ ಮಾಡಿದೀಯಾ, ಓಪನ್ ಮಾಡಿದ ತಕ್ಷಣ ಸತ್ತ ಕಪ್ಪೆ ಚಿಪ್ಪುಗಳನ್ನ ನಾವು ನೀರಿನಿಂದ ಅಮೆಶಿಯಿಂದ ಕೋಲಿಂದ ತೆಗೆಯುವ ಕ್ರಮವನ್ನ ಕೈಗೊಳ್ಬೇಕು. ತಡ ಮಾಡಿದ್ರೆ ಮತ್ತೆ ಎಲ್ಲದಕ್ಕೂ ರೋಗ ಸ್ಪ್ರೆಡ್ ಆಗತ್ತೆ. ಏನ್ ಆಹಾರ ಕೊಡೋದು? ಅದು ಬಹಳ ಮುಖ್ಯ ಆಗುತ್ತೆ. ಅದು ಬೇರೆ ನೀರನ್ನ ಸೋಸಿ ಆಹಾರ ತಗೋತೆ ಅಂತ ಹೇಳ್ತೀರಾ. ನಾವು ಮೀನು ಕೃಷಿಯಲ್ಲಿ ಹೇಗೆ ಸಗಣಿ ಗೊಬ್ಬರ ಮ್ಯಾನ್ಯೂರಿಂಗ್ ಮಾಡ್ತೇವೋ ಅದೇ ರೀತಿ ಕಪ್ಪೆ ಚಿಪ್ಪುಗಳನ್ನ ಸಾಕುವ ಕೊಳಕು ಕೂಡ ನಾವು ಮ್ಯಾನ್ಯೂರಿಂಗ್ ಮಾಡುವಂತಹದ್ದು. ಅದು ಬಿಟ್ಟು ಸ್ಪೆರುಲಿನಾ ಅಂತ ಹೇಳಿ ಬಂದು ಆಲ್ಗೆ ಸಿಗುತ್ತೆ, ಪ್ರೋಟೀನ್ ಯುಕ್ತ ಆಲ್ಗೆ, ಅದರದ್ದು ಪೌಡರೇ ಸಿಗತ್ತೆ. ತಿಂಗಳಿಗೆ 1-2 ಬಾರಿ ನಾವು ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ಅದಕ್ಕೆ ಹಾಕೋದು ಕೂಡ ತುಂಬಾ ಸೂಕ್ತ. ಇದು ನೀರು ಎಷ್ಟು ಫಲವತ್ತಾಗಿರುತ್ತೆ ಅಷ್ಟು ಅವಕ್ಕೆ ಸೂಕ್ಷ್ಮಾಣುಜೀವಿಗಳು ಸಿಗತ್ತೆ, ಫಿಲ್ಟರ್ ಮಾಡಲಿಕ್ಕೆ ಪ್ರಾಣಿಜನ್ಯ ಸಸ್ಯಜನ್ಯ ಅಂಶಗಳು ಸಿಗ್ತವೆ, ಫಿಲ್ಟರ್ ಮಾಡಿ ಅವು ಫೀಡ್ ಮಾಡ್ಕೊಳ್ತವೆ. ಸೊ ಎಷ್ಟು ಸಮಯದವರೆಗೆ ಅಂತ ಹೇಳಿದ್ರೆ, ನೀವು ಬೀಡ್ ಅಂತ ನಾ ಹೇಳಿದೆ, ಇಮೇಜ್ಗಳನ್ನ ನೀವು ಅದರ ದೇಹದೊಳಗೆ ಹಾಕಬಹುದು ಅಂತ ಹೇಳಿದೆ, ಆ ತರ ಏನಾದ್ರೂ ಹಾಕಿದ್ದೆ ಆದ್ರೆ ನಿಮಗೆ ಒಂದು 18 ತಿಂಗಳು ಸಮಯ ತಗೊಳ್ಳುತ್ತೆ. ಹೌದು, ಇಲ್ಲ ಅಂತ ಹೇಳಿದ್ರೆ 10-12 ತಿಂಗಳವರೆಗೆ ನಿಮಗೆ ಈ ಕಾಫಿ ಕೃಷಿಯ ಹಾಗೆ ಇದು ಒಂದು ವರ್ಷದ ಫಸಲು. ಹೌದು, 2 ತಿಂಗಳಾದ್ಮೇಲೆ ಕೇರಿಂಗ್ ಬೇಡವಾ ಅಂತ ಹೇಳಿದ್ರೆ, 2 ತಿಂಗಳಾದ ನಂತರ ಅದು ಅಡ್ಜಸ್ಟ್ ಆಗಿರತ್ತೆ, ಆ ವಾತಾವರಣಕ್ಕೆ ಹೊಂದಾಣಿಕೆ ಮಾಡ್ಕೊಂಡಿರತ್ತೆ. ಅದಾದ್ಮೇಲೆ ನೀವು ಹೋಗೋದೇ ಬೇಡ ಅಂತಲ್ಲ, ಮೊದಲ 2 ತಿಂಗಳಿನಷ್ಟು ಕೆಲಸ ನಿಮಗಿರುವುದಿಲ್ಲ. ಫೀಡಿಂಗು ಸ್ಪಿರುಲಿನ ಆಲ್ಗೆ ಹಾಕುವಂತಹದ್ದು ಸಾಯೋದು ಬಹಳ ಕಡಿಮೆ, 2 ತಿಂಗಳಾದ ನಂತರ ಸಾಯೋದು ಬಹಳ ಕಡಿಮೆ. ಮತ್ತೆ ನೀರನ್ನೇನಾದರೂ ಬದಲಾವಣೆ ಮಾಡಬೇಕಾಗುತ್ತೆ? ನೀರನ್ನ ಯಾವಾಗ ಮಾಡ್ಬೇಕಂತ ಹೇಳಿದ್ರೆ, ಟಬ್ ಅಥವಾ ನಾವು ಈ ಕ್ರೇಟ್ಗಳಲ್ಲಿ ಮಾಡಿದಾಗ ಅದೇ ನೀರನ್ನ ಬಳಕೆ ಮಾಡ್ತಾ ಇರ್ತೀವಿ. ಈಗ ಕೃಷಿ ಹೊಂಡದಲ್ಲಾದ್ರೆ ಸ್ವಲ್ಪ ನೀರಿನ ವ್ಯಾಪ್ತಿ ಜಾಸ್ತಿ ಇರುತ್ತೆ, ಟಬ್ ಕ್ರೇಟ್ ಬ್ಯಾರೆಲ್ಗಳಲ್ಲಾದ್ರೆ ನೀರು ಅಷ್ಟೇ. ಬೆಸ್ಟ್ ನೀವು ಏರೇಷನ್ ಕೊಡೋದು ರಾತ್ರಿಯ ಸಮಯದಲ್ಲಿ, ಟೆಂಪರೇಚರ್ ಸ್ವಲ್ಪ ಡ್ರಾಪ್ ಆಗುವ ಕಾರಣ ಏರೇಷನ್ ಕೊಡೋದು ಒಳ್ಳೇದು. ನಮ್ಮ ಅಕ್ವೇರಿಯಂ ಅಲಂಕಾರಿಕ ತೊಟ್ಟಿಗಳಲ್ಲಿ ನಾವು ಗಾಳಿ ಬಿಡ್ತೀವಲ್ಲ ಅದೇ ರೀತಿ ಏರೇಷನ್ ಅನ್ನು ಕೊಡೋದು ಒಳ್ಳೇದು. 1 ವಾರಕ್ಕೊಂದು ಸತಿ ಒಂದು 50% 20% ನೀರನ್ನ ತೆಗೆದು ಹೊಸ ನೀರನ್ನ ಹಾಕೋದು ಮಾಡ್ಬೇಕಾಗತ್ತೆ, ಸಣ್ಣ ಸಣ್ಣ ಟಬ್ ಅಲ್ಲಿ ನಾವು ಮಾಡುವಂತವರು. ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಕೃಷಿ ಹೊಂಡ ಆದ್ರೆ ನೀರಿನ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ಆಮ್ಲಜನಕದ ಕೊರತೆ ಆಗುವಂತಹದ್ದು, ಆ ತರ ತೊಂದರೆಗಳು ಕಂಡು ಬರುವುದಿಲ್ಲ. ಇಲ್ಲಿ ಸ್ವಲ್ಪ ಆ ಪ್ರಾಬ್ಲಮ್ ನಮಗೆ ಕಂಡು ಬರುತ್ತೆ, ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಬೇರೆ ನೈಸರ್ಗಿಕ ಶತ್ರುಗಳು ಇಂಥವೇನಾದ್ರೂ ಇದಾವಾ ಇದಕ್ಕೆ? ಇಲ್ಲ, ಮೀನಿಗೆ ಸಾಧಾರಣವಾಗಿ ನಮ್ಮಲ್ಲಿ ಏನಾದ್ರೂ ನೈಸರ್ಗಿಕ ಶತ್ರುಗಳಿದ್ರೆ, ಅದೇ ಈಗ ಮೀನನ್ನ ನೀರ್ನ ತಿನ್ನಕ್ ಬರುತ್ತೋ, ಕಪ್ಪೆ ಚಿಪ್ಪನ್ನ ಓಡ್ದು ತಿನ್ನುವಂತಹ ಪ್ರಾಣಿಗಳಿದ್ರೆ ಅಂತವುಗಳನ್ನ ನಾವು ಕೇರ್ ಮಾಡ್ಲೇಬೇಕಾಗತ್ತೆ. ಅದು ಮೀನಿಗಾದ್ರೂ ಮಾಡ್ಬೇಕು, ಕಪ್ಪೆ ಚಿಪ್ಪಿಗಾದ್ರೂ ಮಾಡ್ಲೇಬೇಕು. ಸತ್ತಂತ ಕಪ್ಪೆ ಚಿಪ್ಪು ತೆಗೆದು ಬಿಡಬೇಕು, ತೆಗಿಲೇಬೇಕು. ರೆಡ್ ವರ್ಮ್ ಅಂತ ಅದಕ್ಕೆ ಬರೋದು ಜಾಸ್ತಿ, ಸೊ ಅದನ್ನ ನಾವು ತೆಗಿಲೇಬೇಕಾಗತ್ತೆ. ಅಂದ್ರೆ ಅಲ್ಲಿಗೆ ನಮಗೆ ಸಾಮಾನ್ಯವಾದ ಮುತ್ತಾದ್ರೆ 1 ವರ್ಷ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯ ಅಂತಲ್ಲ, ಈಗ ನಿಮ್ಮ ನೈಸರ್ಗಿಕವಾಗಿ ಆಗುವ ಮುತ್ತಿಗೂ ಕೂಡ ಇಷ್ಟು ಸಮಯ ಬೇಕಾಗುತ್ತೆ. 1 ವರ್ಷ ಬೇಕಾಗುತ್ತೆ. ನಮಗೆ ವಿಶಿಷ್ಟವಾದ ಆಕೃತಿಗಳ ಮುತ್ತು ಬೇಕಾದ್ರೆ 1.5 ವರ್ಷ ನೀವು ಕಾಯ್ಬೇಕಾಗತ್ತೆ. ಹೌದು. ಹೇಗೆ ತಿಳ್ಕೋಬಹುದು ಇದು ಮುತ್ತು ಸಿದ್ಧವಾಗಿದೆ ಅಂದ್ರೆ? ಏನ್ ಮಾಡ್ತಾರಂದ್ರೆ ಒಂದು ಟ್ರಯಲ್ ನೋಡ್ತಾರೆ ಅಷ್ಟೇ. ಈಗ ಒಂದು 9 ತಿಂಗಳಾದ್ಮೇಲೆ 1 ಅಥವಾ 2 ಸಿಂಪಿಯನ್ನ ತೆಗೆದು, ಈಗ ಇದರಲ್ಲಿ ಒಂದು ಏನಂತ ಹೇಳಿದ್ರೆ, ಒಂದು ಮುತ್ತನ್ನ ನೀವು ಕಪ್ಪೆ ಚಿಪ್ಪಿಂದ ತೆಗಿಬೇಕು ಅಂತ ಆದ್ರೆ ಆ ಸಿಂಪಿಯನ್ನ ಕೊಂದೇ ಆಗಬೇಕು, ಸಾಯಿಸಲೇಬೇಕು. ಹೌದು, ಅದೊಂದು ಹೌದು ಮನಸ್ಸಿಗೆ ಸ್ವಲ್ಪ. ನಾವು ಕೃತಕವಾಗಿ ಮಾಡುವಾಗ ಏನ್ ಮಾಡ್ತೇವೆ ಅಂದ್ರೆ, ಒಂದು ಮೃದ್ವಂಗಿಗೆ ಎರಡು ಚಿಪ್ಪಿರತ್ತೆ, ಬಲಗಡೆಯದೊಂದು ಎಡಗಡೆಯದು ಎರಡು ಚಿಪ್ಪಿರತ್ತೆ. ನಾವು ಆ ಎರಡೂ ಚಿಪ್ಪಿನೊಳಗೂ ಬಾಹ್ಯಕಣವನ್ನ ಸೇರಿಸ್ತೇವೆ. ಒಂದು ಕಪ್ಪೆ ಚಿಪ್ಪಿನಲ್ಲಿ ನಿಮಗೆ ಎರಡು ಮುತ್ತು ಸಿಗಬೇಕು, ಆ ರೀತಿ ಎರಡೂ ಕಡೆ ಕೂಡ ಬಾಹ್ಯಕಣವನ್ನ ಸೇರಿಸ್ತೇವೆ. ನಾವು ಈಗ ಒಂದು ಸಮಯ ಇಟ್ಕೊಂಡಿರ್ತೇವೆ, ಈಗ ನಮಗೆ 10 ತಿಂಗಳು 12 ತಿಂಗಳು ಅಂತ ಹೇಳಿ, ಮುತ್ತು ಆಗಿರೋದಿಲ್ಲ ಅಂತಿಲ್ಲ, ಮುತ್ತು ಆಗಿರ್ತದೆ. ಆದ್ರೆ ಮಾರುಕಟ್ಟೆಯಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಅದರ ಹೊಳಪು ಚೆನ್ನಾಗಿರ್ಬೇಕು, ಅದರ ಗಾತ್ರ ಚೆನ್ನಾಗಿರ್ಬೇಕು. ಆ ಕಾರಣಕ್ಕೆ 12 ತಿಂಗಳು ಅದನ್ನ ರೇರ್ ಮಾಡಿ ಅಂತ ಹೇಳೋದು. ಇದು ಒಂದು. ಇಲ್ಲಿ ಏನಂತ ಹೇಳಿದ್ರೆ, ನೀವು ಮುತ್ತು ತೆಗಿಬೇಕು ಅಂತ ಹೇಳಿದ್ರೆ ಆ ಜೀವಿಯನ್ನ ಕೊಂದೇ ತೆಗಿಬೇಕಾದ್ರಿಂದ, ಹೌದು, ನೀವು ಪ್ರತಿ ಬಾರಿ ಮುತ್ತು ಕೃಷಿಯನ್ನ ಕೈಗೊಳ್ಳುವಾಗ ಹೊಸ ಬ್ಯಾಚ್ ಮರಿಗಳನ್ನ ತರಲೇಬೇಕಾಗುತ್ತೆ. ಇದೊಂದು ಇದೆ ಇಲ್ಲಿ. ಈಗ ನೀವು ಸಾಗರದಿಂದ ಮುತ್ತು ತೆಗಿಬೇಕಾದ್ರೂ ಹಾಗೇನೆ, ಯಾವ ಚಿಪ್ಪಿನಲ್ಲಿ ಮುತ್ತಿದೆ ಅಂತ ಯಾರಿಗೆ ಗೊತ್ತಿದೆ? ನೀವು ಎಷ್ಟು ಹಿಡಿತೀರಾ ಅಷ್ಟನ್ನ ಬಗೆದು ನೋಡ್ಬೇಕು, ಮುತ್ತು ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಹಾಗೆ ಆಮೇಲೆ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಒಂದ್ಸರಿ ಮುತ್ತನ್ನ ಪ್ರತ್ಯೇಕಿಸಿಕೊಂಡ ಮೇಲೆ? ಈಗ ನಮಗೆ ಬರೋದು, ನಾವಿಲ್ಲಿ ಮುತ್ತು ಕೃಷಿ ಮಾಡಿಬಿಟ್ರೆ ನಮಗೆ ಮಾರ್ಕೆಟ್ ಇದೆಯಾ ಅಂತ ಹೇಳಿ, ಮಾರ್ಬೋದಾ ಅಂತ ಹೇಳಿ. ಈಗ ಹೊಸದಾಗಿ ಪ್ರಾರಂಭ ಆದಾಗ ನಮಗೆ ಎಲ್ಲವೂ ಕೂಡ ಹೊಸತೆ, ಮಾರುಕಟ್ಟೆ ಕೂಡ ಹೊಸತೆ. ಈಗ ನಾವಿಲ್ಲಿ ನಮ್ಮ ಇಲಾಖೆಯಿಂದ ಶುರು ಮಾಡಬೇಕಾದ್ರೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲಾದರೂ ಬೈಬ್ಯಾಕ್ ಇರುವ ಕಂಪನಿಗಳಿದ್ರೆ ಅವರಿಂದನೇ ನಾವು ಸಿಂಪಿಗಳನ್ನು ಕೊಡಿಸಿ ಅವರಿಗೆ ಅಗ್ರಿಮೆಂಟ್ ಮಾಡಿಸಿ ಅವರೇ ಮತ್ತೆ ಮುತ್ತನ್ನು ವಾಪಸ್ ಹಿಂದೆ ತಗೊಳ್ಬೇಕು ಅಂತ ಹೇಳುವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಹಲವಷ್ಟು ಕಡೆ ನಾವು ಬೇರೆ ಕಡೆ ಎಲ್ಲೆಲ್ಲ ವಿಚಾರಿಸಿ ಆದಾಗ ಕೂಡ ಇದೇ ಸಿಸ್ಟಮ್ ನಡೀತಾ ಇರೋದ್ರಿಂದ ಈ ಬೈಬ್ಯಾಕ್ ಸಿಸ್ಟಮ್ ಅಂತ ಇದೆ. ಎಷ್ಟು ಕೊಡ್ತಾರೆ ಅವರು ಅಂತ ಹೇಳಿದ್ರೆ, ಇವಾಗ ಹೇಳದ್ನಲ್ಲ ಸ್ವಲ್ಪ ಸಣ್ಣ ಮುತ್ತು ನಾವು ಬೇಗ ಮುತ್ತು ತೆಗೆದು ಬಿಟ್ವಿ ಅಂತ ಹೇಳೋದಾದ್ರೆ, ನಮಗೆ 100 ರೂಪಾಯಿಯಿಂದ ಒಳ್ಳೆ ಗುಣಮಟ್ಟದ ಮುತ್ತು ಅಂತ ಹೇಳಿದ್ರೆ 150-160 ರೂಪಾಯಿವರೆಗೆ ಕೂಡ ಅವರು ನಮಗೆ ಹಣವನ್ನು ಹಿಂತಿರುಗಿಸ್ತಾರೆ. ಬೈಬ್ಯಾಕ್ ಸಿಸ್ಟಮ್ ಸದ್ಯಕ್ಕೆ ಇದೆ. ಮತ್ತೆ ಆ ಚಿಪ್ಪುಗಳನ್ನು ಕೂಡ ಏನಾದರೂ ಮರುಬಳಕೆ ಮಾಡ್ಕೋಬಹುದು? ಮರುಬಳಕೆ ಇದಕ್ಕೆ ನಾನು ಹೇಳದ್ನಲ್ಲ, ಅದನ್ನ ಕ್ರಶ್ ಮಾಡುದು ಮತ್ತೆ ಸುಣ್ಣದ ರೀತಿಯಲ್ಲಿ ಬಳಸ್ಕೋಬಹುದು. ಹೌದು, ಇದಕ್ಕೆ ಬಾಹ್ಯಕಣವಾಗಿ ಹಾಕ್ಲಿಕ್ಕೆ ಕೂಡ ಚಿಪ್ಪಿನ ಪುಡಿಯನ್ನ ಬಳಸ್ತೇವೆ ನಾವು. ಇದು ಕೂಡ ಕಪ್ಪೆ ಚಿಪ್ಪು ನಿಮಗೆ ಗೊತ್ತಿದೆ, ಸುಣ್ಣ, ಆ ಉದ್ಯಮಕ್ಕೂ ಕೂಡ ಹೋಗುತ್ತೆ. ಅದು ನಿಮ್ಮಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಮತ್ತೆ ಈ ಅಸಲಿ ಮುತ್ತು ಮತ್ತೆ ನಕಲಿ ಮುತ್ತನ್ನು ಹೇಗೆ ಗುರುತಿಸೋದು ಅಂತ? ಹೌದು, ಇದನ್ನು ನೋಡಿ, ನಾವೀಗ ನೈಸರ್ಗಿಕವಾಗಿ ನಾವೇನು ಸಿಂಪಿಯ ಒಳಗೆ ಮುತ್ತನ್ನು ಬೆಳಿತೇವೆ ಅದು ಒಂದೇ ರೀತಿಯ ಶೇಪ್ ಅಲ್ಲಿ ಆಕಾರದಲ್ಲಿ ಇರೋದಿಲ್ಲ, ಇರ್ರೆಗ್ಯುಲರ್ ಶೇಪ್ ಅಂತ ಹೇಳ್ತೇವೆ ನಾವು. ಈಗ ನಿಮಗೆ ನಕಲಿಯಾಗಿ ಸಿಗುವ ಮುತ್ತು ನೋಡಿ ಎಲ್ಲವೂ ಕೂಡ ಒಂದೇ ಆಕಾರದಲ್ಲಿ ಇರ್ತದೆ, ಗುಂಡಗೆ, ಒಂದೇ ಗುಂಡಗಿನ ಆಕಾರ. ಬಟ್ ಇವುಗಳದ್ದು ಹಾಗಲ್ಲ, ಒಂದೇ ರೂಪವನ್ನ ಹೊಂದಿರೋದಿಲ್ಲ, ಇದು ಸಮರ್ಪಕ ಮತ್ತು ನಿಯಮಿತವಾದ ಆಕಾರ ಆಗಿರೋದಿಲ್ಲ ಅಸಲಿಯಾಗಿ ಸಿಗುವ ಮುತ್ತಿಗೆ. ಮತ್ತೆ ಅಸಲಿಯಾಗಿ ಸಿಗುವ ಮುತ್ತೇನಿದೆ, ನಾವು ಕಪ್ಪೆ ಚಿಪ್ಪಿನ ಒಳಗಿಂದ ತೆಗೆಯುವ ಮುತ್ತು ಏನಿದೆ ಅವುಗಳ ಹೊಳಪು ನೋಡ್ಬೇಕಾದ್ರೆ ಗೊತ್ತಾಗತ್ತೆ ಯಾವ ರೀತಿಯ ಹೊಳಪಿದೆ ಅಂತ ಹೇಳಿ. ಈ ನಕಲಿ ಮುತ್ತುಗಳದ್ದು ಒಂದು ಪ್ಲಾಸ್ಟಿಕ್ ನ ಹೊಳಪು ಇರುತ್ತೆ, ಆ ಹೊಳಪು. ಮತ್ತೆ ಈ ಅಸಲಿ ಮುತ್ತುಗಳು ಪದರ ಪದರವಾಗಿ ರೂಪುಗೊಂಡಿರುತ್ತೆ ನೋಡಿ, ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು ರೂಪುಗೊಂಡಿರುತ್ತೆ. ಅವು ಸ್ವಲ್ಪ ಗಡಸಾಗಿರುತ್ತೆ, ಸ್ವಲ್ಪ ಗಡಸು ರೀತಿಯ ಪದರವನ್ನ ಹೊಂದಿರುವಂತಹದ್ದು. ಆದ್ರೆ ಇವು ಯಾವುದು, ನಕಲಿ ಮುತ್ತು ನೋಡ್ಲಿಕ್ಕೆ ಹೋದ್ರೆ ನೀವು ಉಜ್ಜಿದ ತಕ್ಷಣ ಅದು ಕಿತ್ತು ಬರ್ತಾ ಇರುತ್ತೆ, ಸಿಪ್ಪೆ ಎದ್ದು ಬರುತ್ತೆ. ನೀವು ಅಸಲಿ ಮುತ್ತಲ್ಲಿ ಸ್ವಲ್ಪ ಪೌಡರ್ ಆಗಿ ಬಂದ್ರೆ ಇದು ಸಿಪ್ಪೆ ಕಿತ್ತು ಬಂದ ತರ ಆಗತ್ತೆ. ಇವುಗಳನ್ನ ನೀವು ಪರಿಗಣಿಸಬಹುದು. ಮತ್ತೆ ಕಲರ್ ಕೂಡ, ನಕಲಿ ಮುತ್ತು ಸ್ವಲ್ಪ ವೈಟ್ ಆಗಿ ಬ್ರೈಟ್ ಆಗಿ ನೋಡಿದ ತಕ್ಷಣ ಪ್ಲಾಸ್ಟಿಕ್ ನ ಹೊಳಪು ಆ ಮೆರುಗು ಕಾಣುವಂತಹದ್ದು. ಬಟ್ ಅಸಲಿ ಮುತ್ತು ಹಾಗಲ್ಲ, ನಿಮಗೆ ರೆಗ್ಯುಲರ್ ಶೇಪ್ ಅಲ್ಲಿ ನಿಯಮಿತ ಆಕಾರದಲ್ಲಿ ಅಸಲಿ ಮುತ್ತು ನಿಮಗೆ ಸಿಗುವುದಿಲ್ಲ. ಇನ್ನು ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತೀರಾ ಮುತ್ತು ಕೃಷಿ? ಹೌದು, ಇದನ್ನ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಅಂತ ಹೇಳ್ತೇವಲ್ಲ, ಒಂಚೂರು ನಾನು ಹೇಳಿದೆ ನೀರಿನ ಗುಣಮಟ್ಟ ಇರ್ಬೋದು, ಸಿಂಪಿಗಳನ್ನ ಮೊದಲ 2 ತಿಂಗಳ ಕಾಲ ಜಾಗರೂಕತೆಯಿಂದ ನೋಡ್ಕೊಳ್ಳೋದಿರ್ಬೋದು, ನಾವೇನು ಶಸ್ತ್ರಚಿಕಿತ್ಸೆಯಿಂದ ಕರೆದೆವು, ಅದಾದ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದಾಗೆ ನಾವು ಆ ಜೀವಿಯನ್ನ ನಿರ್ವಹಣೆ ಮಾಡುವ ಕೆಲಸ ಇದೆಯಲ್ಲ ಅದು, ಮತ್ತು 2 ವರ್ಷ ಮೇಲ್ಪಟ್ಟ ಸಿಂಪಿಯನ್ನ ನಾವು ತಂದು ಮಾಡಿಕೊಳ್ಳುವಂತಹದ್ದು, ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು, ಅದರ ಮೇಲೆ ನಮ್ಮ ಈ ಲಾಭ ಮತ್ತು ನಷ್ಟಗಳು ನಿಂತಿರ್ತವೆ ಅಂತ ಹೇಳಿ, ಇಷ್ಟನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೆ ನಾವು ಶಸ್ತ್ರಚಿಕಿತ್ಸೆಯನ್ನ ಎಲ್ಲೋ ಒಂದ್ ಕಡೆ ಮಾಡಿ ತುಂಬಾ ದೂರದೊರಗೆ ಅದನ್ನ ಸಾಗಾಣಿಕೆ ಮಾಡಿ ತಂದ್ರೆ ಸಕ್ಸಸ್ ರೇಟ್ ಅಷ್ಟು ಆಗುದಿಲ್ಲ. ಆದಷ್ಟು ನಮ್ಮ ಕೃಷಿ ಹೊಂಡದ ಬಳಿ ನಮ್ಮ ಫಾರಂನಲ್ಲಿ ಹೌದು ನಾವು ಕಲ್ತು ಮಾಡ್ಕೊಳ್ಳೋದು ಉತ್ತಮ, ಅಥವಾ ನಮಗೆ ಕಲೀಲಿಕ್ಕಾಗಲ್ಲ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದ್ರೆ, ನಾನು ಇವಾಗ ಹೇಳಿದೆ ಸಿಂಪಿಗಳನ್ನ ಸಪ್ಲೈ ಮಾಡೋರು ಇದ್ದಾರೆ, ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ನಮಗೆ ಕೃಷಿ ಮಾಡುವ ಲೆವೆಲ್ಗೆ ತಂದು ಕೊಡುವವರು ಇದ್ದಾರೆ. ಅಂತವರಿಂದ ನಮ್ಮ ಫಾರಂನ ಬಳಿಯೇ ಮಾಡಿಸಿ ನೇರವಾಗಿ ಎರಡು ದಿನ ಕಂಡೀಷನ್ ಮಾಡಿ ನಮ್ಮ ಕೃಷಿ ಕೊಳಕ್ಕೆ ಬಿಟ್ಕೊಳ್ಳೋದು ಉತ್ತಮ ಅಂತ ಹೇಳಿ. ಇನ್ನು ತರಬೇತಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನಮಗೀಗ ಸಾಧಾರಣವಾಗಿ ನಾವು ಇಲಾಖೆಯಿಂದ ಆಸಕ್ತಿಯಿಂದ ಬರೋರಿಗೆ ಇಲಾಖೆಯಿಂದನೇ ಒಂದು ಎರಡು ಮೂರು ಜನರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಉಡುಪಿಯಲ್ಲಿ ಆಲ್ರೆಡಿ ಮುತ್ತು ಕೃಷಿಯಲ್ಲಿ ತೊಡಗಿ ಆಭರಣ ಮಳಿಗೆ ಹಾಕಿದವರ ಬಳಿ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಜರ್ ವಿಸಿಟ್ ಅಂತ ಹೇಳಿ ಕರ್ಕೊಂಡು ಹೋಗಿ ತರಬೇತಿ ಕೊಡಿಸಿದ್ದೇವೆ. ಹಾಗೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ MRS ಅಂತ ಇದೆ, ಮೇನ್ ರಿಸರ್ಚ್ ಸೆಂಟರ್ ಇದೆ, ಸಂಶೋಧನಾ ಕೇಂದ್ರ. ಹೌದು ಹೌದು, ಅಲ್ಲಿ ಪ್ರತಿ ವರ್ಷ ಕಂಟಿನ್ಯೂಸ್ ಆಗಿ ಮತ್ತು ಕೃಷಿಯ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹೌದು ಹೌದು, 15 ದಿನದಿಂದ 3 ತಿಂಗಳು 6 ತಿಂಗಳವರೆಗೆ ಇದರ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಮತ್ತು ಕಪ್ಪೆ ಚಿಪ್ಪನ್ನು ಕೂಡ, ಸಿಂಪಿಗಳನ್ನು ಕೂಡ ಅವರು ಅಲ್ಲಿಂದ ಸಪ್ಲೈ ಮಾಡ್ತಾರೆ, ಅಲ್ಲಿ ತರಬೇತಿ ಪಡ್ಕೊಳ್ಬಹುದು. ಮತ್ತೆ ಏನಾದರೂ ಮಾಹಿತಿಗಳು ಆಸಕ್ತರು ಮುಂದೆ ಬಂದು ಮಾಹಿತಿ ಬೇಕು ಅಂದರೆ ನಾವು ಕೂಡ ಮಾಹಿತಿಯನ್ನು ಕೊಡ್ತೇವೆ. ಆತ್ಮೀಯ ರೈತ ಬಾಂಧವರೇ, ಮುತ್ತು ಕೃಷಿ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮಿಲನಾ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9483534131. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9483534131. ತುಂಬ ಸಂತೋಷ ಮಿಲನಾ ಭರತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಮುತ್ತು ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 13,100 ರೂಪಾಯಿಂದ 14,700 ರೂಪಾಯಿ, ರೋಬಸ್ಟ ಪಾರ್ಚಮೆಂಟ್ 16,000 ರೂಪಾಯಿಂದ 16,500 ರೂಪಾಯಿ, ರೋಬಸ್ಟ ಚೆರಿ 9,600 ರೂಪಾಯಿಂದ 10,400 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ನಾಳಿನ ಕೃಷಿ ರಂಗದಲ್ಲಿ ಸಂಪರ್ಕಿಸಲು ರೈತ ಬಾಂಧವರಿಗೆ ಸಂಖ್ಯೆ 08272228558. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ನಿಧನ ಸುದ್ದಿ. ವಿರಾಜಪೇಟೆ ಮೀನುಪೇಟೆ ನಿವಾಸಿ ಲಾರಿ ಚಾಲಕ MK ವಾಸು ಅವರು 94ನೇ ವರ್ಷದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. MK ವಾಸು ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿರಾಜಪೇಟೆ ಮೀನುಪೇಟೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಬಲ್ಲಮೌಟಿ ಗ್ರಾಮದ ಹೊಸಕ್ಲು ದಿವಂಗತ ಸೋಮಯ್ಯ ಅವರ ಪತ್ನಿ ಗಂಗಮ್ಮ ಅವರು 93ನೇ ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಹೊಸಕ್ಲು ಗಂಗಮ್ಮ ಅವರ ತವರುಮನೆ ಕುಯ್ಯಮಡಿ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಲ್ಲಮೌಟಿಯ ಹೊಸಕ್ಲು ಐನ್ ಮನೆಯಲ್ಲಿ ನಡೆಯಲಿದೆ. ಎಮ್ಮೆಮಾಡು ನಿವಾಸಿ ಚಕ್ಕೇರ ಮಾಹಿನೆ ಹಾಜಿ ಅವರು 74ನೇ ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. ಚಕ್ಕೇರ ಮಾಹಿನೆ ಹಾಜಿ ಅವರ ದಫನ ಕಾರ್ಯ ಇಂದೇ ರಾತ್ರಿ 10 ಗಂಟೆಗೆ ಎಮ್ಮೆ ಮಾಡುವಿನ ಕಬರಸ್ಥಾನದಲ್ಲಿ ನಡೆಯಲಿದೆ. ತಿತಿಮತಿ ನಿವಾಸಿ KT ಮೋಹನ್ ಅವರು 55 ವರ್ಷದಲ್ಲಿ ಇಂದು ನಿಧನರಾಗಿದ್ದಾರೆ. KT ಮೋಹನ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3 ಗಂಟೆಯ ನಂತರ ತಿತಿಮತಿಯ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜನ್ ಅವರ ಅಧ್ಯಕ್ಷತೆಯಲ್ಲಿ ಇಂದು 2026-27 ಸಾಲಿನ ಕರಡು ವಾರ್ಷಿಕ ಅಭಿವೃದ್ಧಿ ಯೋಜನೆನ ಬಗೆಯಲ್ಲಿ ಜಿಲ್ಲಾ ಯೋಜನಾ ಸಮಿತಿನ ಪೂರ್ವ ತಯಾರಿ ಸಭೆ ನಡೆದು ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸುರೂನ ಸಭೆಯಲ್ಲಿ ಜಿಲ್ಲೆನ ಶಾಸಕರು ಮತ್ತು ಸಂಬಂಧಪಟ್ಟ ಇಲಾಖೆನ ಮುಖ್ಯ ಅಧಿಕಾರಿಗ ಭಾಗವಹಿಸಿದ್ದು ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಮುಂದಿನ ವರ್ಷದಲ್ಲಿ ಬೇರೆ ಬೇರೆ ಇಲಾಖೆಗಳ ವ್ಯಾಪ್ತಿಯಲ್ಲಿ ರಸ್ತೆ, ಕುಡಿಯುವ ನೀರು, ಶಾಲೆ, ಕಾಲೇಜು, ಕಾಲೇಜಿನ ಕಟ್ಟಡ, ಆಸ್ಪತ್ರೆ, ಸಾರಿಗೆ, ವಿದ್ಯಾರ್ಥಿ ನಿಲಯ, ವಸತಿ ಯೋಜನೆ ಹೀಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳ ಸಂಬಂಧದಲ್ಲಿ ಕ್ರಿಯಾ ಯೋಜನೆ ತಯಾರು ಮಾಡಿ ಸರಿಯಾದ ಮಾಹಿತಿ ಕೊಡುವಂಗೆ ಅಧಿಕಾರಿಗಳಿಗೆ ಹೇಳ್ದು ಜನಪ್ರತಿನಿಧಿಗ ಮತ್ತು ಗ್ರಾಹಕರ ನಡುವೆ ಸೇತುವೆ ನಂಗೆ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಘಗ ಭ್ರಷ್ಟಾಚಾರ ಮುಕ್ತವಾಗಿದ್ದರೆ ಮಾತ್ರ ಸಹಕಾರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಸಾಧ್ಯ ಅಂತ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಕೆಪಿ ಗಣಪತಿನವು ಹೇಳೋಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೊಡಗು ಜಿಲ್ಲೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಮಡಿಕೇರಿಯಲ್ಲಿ ನಡೆದ ಜಿಲ್ಲೆನ ಫ್ಯಾಕ್ಸ್, ಪಿಕಾರ್ಡ್ ಬ್ಯಾಂಕ್, ಎಪಿಸಿಎಂಎಸ್ ಮತ್ತು ಜೇನು ಸಹಕಾರ ಸಂಘಗಳ ಕಾರ್ಯನಿರ್ವಾಹಕರುಗಳಿಗೆ ಸಹಕಾರ ಕಾಯ್ದೆ ತಿದ್ದುಪಡಿ ಮತ್ತು ಜಿಎಸ್ಟಿ ಆದಾಯ ತೆರಿಗೆನ ಬಗೆಯಲ್ಲಿ ನಡೆದ ಶಿಕ್ಷಣ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕೊಡಗು ಜಿಲ್ಲೆ ಹಿಂದೆ ಬೇರೆಯವಕ್ಕೆ ಮಾದರಿಯಾಗಿದ್ದು ಸಹಕಾರ ಸಂಸ್ಥೆಯಲ್ಲಿ ಯಾವುದೇ ದುರುಪಯೋಗ ಆಕಾಗದು ಅಧಿಕಾರಿಗ ಸಿಬ್ಬಂದಿಗ ಶಿಸ್ತು ಪಾಲನೆ ಮಾಡೋಕು ಅಂತ ಹೇಳ್ದು ಸರಕಾರಿ ಪ್ರಾಥಮಿಕ ಶಾಲೆನ ಮಕ್ಕಳ ಕಲಿಕಾ ಹಬ್ಬ ಖುಷಿನ ಕಲಿಕೆ ಮತ್ತು ಸಂಭ್ರಮದ ಕಲಿಕೆ ಹಾಕು ಮಕ್ಕಳ ಕ್ರಿಯಾತ್ಮಕ ಚಟುವಟಿಕೆಗೆ ಕಲಿಕಾ ಹಬ್ಬ ಪೂರಕ ಆಗುಟು ಅಂತ ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪನವು ಹೇಳೋಳು. ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮತ್ತು ಕುಶಾಲ ನಗರ ಕ್ಲಸ್ಟರ್ನ ಕೂಡುಕೂಟಲ್ಲಿ ಮುಳ್ಳುಸೋಗೆ ಹತ್ತಿರದ ಗುಮ್ಮನಕೊಲ್ಲಿ ಸರಕಾರಿ ಶಾಲೆಯಲ್ಲಿ ನಡೆದ FLN ಕಲಿಕಾ ಹಬ್ಬ 2026ಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು ಕಲಿಕಾ ಹಬ್ಬದ ವಿದ್ಯಾರ್ಥಿಗಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆ ಮತ್ತು ಕಲಿಕೆ ಹೆಚ್ಚಾದೆ ಮಕ್ಕಳಲ್ಲಿ ಕಲಿಯಕ್ಕೆ ಹೆಚ್ಚಿನ ಆಸಕ್ತಿ ಮೂಡಿದೆ ಅಂತ ಹೇಳ್ದು ಕೂಡುಮಂಗಳೂರು ಸರಕಾರಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯ TG ಪ್ರೇಮಕುಮಾರ್ ಕಲಿಕಾ ಹಬ್ಬನ ಉದ್ಘಾಟನೆ ಮಾಡ್ದು. ಹಾಗೆ ಶಾಲಾ ಶಿಕ್ಷಣ ಇಲಾಖೆನ ಕಡೆಯಿಂದ ಮಡಿಕೇರಿ ತಾಲೂಕು ಕಡಗದಾಳು ಕ್ಲಸ್ಟರ್ನ ಕೂಡುಕೂಟಲ್ಲಿ ಕಡಗದಾಳನ ಕ್ಲೋಸ್ಬರ್ನ್ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ SDMC ಅಧ್ಯಕ್ಷ BK ನಾರಾಯಣನ್ ಅವರ ಅಧ್ಯಕ್ಷತೆಯಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮುಟ್ಟದ ಮಕ್ಕಳಿಗೆ FLN ಕಲಿಕಾ ಹಬ್ಬ ನಡೆದು FLN ಕಲಿಕಾ ಹಬ್ಬಲಿ ಬೋಯಿಕೇರಿ, ಕಡಗದಾಳು, ಕಟ್ಟೆಮಾಡು, ಮರಗೋಡು, ಅರೆಕಾಡು ಮತ್ತು ಕ್ಲೋಸ್ಬರ್ನ್ ಶಾಲೆನ ವಿದ್ಯಾರ್ಥಿಗ ಬಹಳ ಸಂಭ್ರಮಲ್ಲಿ ಭಾಗವಹಿಸಿ ಪಾಠಕ್ಕೆ ಸಂಬಂಧಪಟ್ಟ ಪೈಪೋಟಿಗಳಲ್ಲಿ ಭಾಗವಹಿಸಿ ಖುಷಿಪಟ್ಟು ಕ್ಲೋಸ್ಬರ್ನ್ ಶಾಲೆನ ಮುಖ್ಯ ಶಿಕ್ಷಕಿ ಲಕ್ಷ್ಮೀ MT ಸೇರಿದಂಗೆ ಶಿಕ್ಷಕರು ವಿದ್ಯಾರ್ಥಿಗ ಹಾಜರಿದ್ದು ಜಿಲ್ಲಾಡಳಿತದ ಕಡೆಯಿಂದ ಇದೇ ತಿಂಗಳ 26ನೇ ತಾರೀಕಿಗೆ ನಡೆಯುವ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ನಡೆಯಕ್ಕಿದ್ದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜನ್ ಅವರ ಧ್ವಜಾರೋಹಣ ಮಾಡುವೆ ಅಂತ ಗೊತ್ತಾಗ್ಬಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ. ಇದು ಕುರಿತು LIC ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.